ನಾವು ಸ್ವಲ್ಪ ನೆರಳಲ್ಲೇ ಒಣಗಿಸಿ ಆಮೇಲೆ ಬಿತ್ತನೆ ಮಾಡಬೇಕು. ಇದು ಬಿತ್ತನೆ ಮಾಡಬೇಕಾದ್ರೆ ನಾವು ಸಾಲುಗಳಲ್ಲಿ ಬಿತ್ತನೆ ಮಾಡ್ತೀವಿ. ಅಂತರ ಎಷ್ಟು ಕೊಡಬೇಕಾಗುತ್ತೆ? ಅಂತರ ಒಂದು ಸಾಲಿಂದ ಒಂದು ಸಾಲಿಗೆ 45 ಸೆಂಟಿಮೀಟರ್ ಅಷ್ಟು ಕೊಡಬೇಕು. ಅಂದ್ರೆ 1.5 ಅಡಿ 1.5 ಅಡಿ ಅಷ್ಟು ಅಂತರ ಕೊಡಬೇಕು. ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರ ಕೊಡಬೇಕು. ಇದನ್ನ ಬಿತ್ತನೆ ಮಾಡೋಕ್ಕೂ ಮುಂಚೆ ನಾವು ಮಣ್ಣಿನಲ್ಲಿ ಗೊಬ್ಬರವನ್ನ ಮಿಶ್ರ ಮಾಡಬೇಕು. ನಾವು ಇದಕ್ಕೂ ಮುಂಚೆ ನಾವು ತಿಪ್ಪೆ ಗೊಬ್ಬರವನ್ನ ಸುಮಾರು 1 ತಿಂಗಳು ಮುಂಚಿತವಾಗಿ ಮಣ್ಣಿಗೆ ಬಿತ್ತನೆ ಮಾಡಬೇಕು. ಅದ ಮಾಡಕ್ಕೂ ಮುಂಚೆ ಅದು ಚೆನ್ನಾಗಿ ಕೊಳತ ಮೇಲೆ ಬಿತ್ತನೆ ಮಾಡೋ ಸಮಯದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ರಾಸಾಯನಿಕ ಗೊಬ್ಬರಗಳಲ್ಲಿ NPK ಸಾರಜನಕ, ರಂಜಕ, ಪೊಟ್ಯಾಶ್. ಇದಕ್ಕೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಶ್ ಅನ್ನ 1 ಎಕರೆಗೆ ನಾವು ಕೊಡಬೇಕು. ಬಿತ್ತನೆ ಮಾಡುವ ಸಮಯದಲ್ಲಿ ಅದನ್ನ ಸಾಲುಗಳಲ್ಲಿ ಈ ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸಾಲುಗಳಲ್ಲಿ ಹಾಕಿ ಸಾಲಲ್ಲಿ ಇದನ್ನ ಗೊಬ್ಬರವನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾವು ಬಿತ್ತನೆಯನ್ನ ಮಾಡಬೇಕು. ಬಿತ್ತನೆ ಮಾಡಿದ್ಮೇಲೆ ಅದನ್ನ ಬಿತ್ತನೆಗೆ ಒಳ್ಳೆ ತೇವಾಂಶ, ಮಳೆ ಬಿದ್ದಾಗ ಅದನ್ನ ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಮೊಳಕೆ ಹೊಡೆದು ನಮ್ಮ ಗಿಡಗಳು ಚೆನ್ನಾಗಿ ಬರ್ತವೆ. ಇದು 4 ತಳಿಗೂ ಇದೇ ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಜೊತೆಗೆ ಆಮೇಲೆ ಕಳೆ ತೆಗಿಬೇಕಾಗತ್ತೆ, ಅಂತರ್ಬೇಸಾಯ ಮಾಡಬೇಕಾಗತ್ತೆ. ಅಂತರ್ಬೇಸಾಯ ಬೇಕಾಗುತ್ತೆ, ಕಳೆಗಳು ಬರ್ತದೆ. ಈಗ ಇನ್ನು ನಾವು ಪೆಂಡಮಿಥಿಲಿನ್ ಅನ್ನೋ ಒಂದು ಕಳೆನಾಶಕವನ್ನ ಮಾಡೋದ್ರಿಂದ ರೈತರಿಗೆ ಇದರಿಂದ ಕೂಲಿಗಾರರ ಸಮಸ್ಯೆ ಇರೋಗ ಕಳೆ ನಾಶಕವನ್ನು ಉಪಯೋಗಿಸೋದ್ರಿಂದ ನಮ್ಮ ರೈತರಿಗೆ ಸುಲಭ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 0.75 ಆಕ್ಟಿವ್ ಇಂಗ್ರೀಡಿಯಂಟ್ ಪರ್ ಕೆಜಿ ಅಷ್ಟು 1 ಎಕರೆಗೆ ನಾವು ಸಿಂಪರಣೆ ಮಾಡಬೇಕು. ಯಾವುದು ಪೆಂಡಮಿಥಿಲಿನ್ ಅನ್ನೋ ಕಳೆನಾಶಕವನ್ನ 3/4 ಕೆಜಿ ಬರುತ್ತೆ 1 ಎಕರೆಗೆ. ಅದನ್ನ ಸಿಂಪರಣೆ ಮಾಡಬೇಕು. ಅದನ್ನ ಯಾವಾಗ ಸಿಂಪರಣೆ ಮಾಡಬೇಕು ಅಂದ್ರೆ ಬಿತ್ತನೆ ಮಾಡಿದ್ವಲ್ಲ ದಿನ ಅಥವಾ ಮಾರನೇ ದಿನ ಅವಾಗ್ಲೇ ಮಾಡ್ಬೇಕು. ಅದಾದ್ಮೇಲೆ ಈ ಸಿಂಪರಣೆ ಮಾಡೋದು ಖಂಡಿತ ಸೂಕ್ತ ಇಲ್ಲ. ಬೆಳೆಗೆ ತೊಂದರೆ ಆಗ್ಬಹುದು, ಬೆಳೆಗೆ ಖಂಡಿತ ಕುಂಠಿತ ಆಗೋಗ್ಬಿಡ್ತವೆ. ಯಾಕೆ ಅಂದ್ರೆ ಈ ಬೆಳೆ ನಮ್ಮ ಅಳಸಂದೆ ಕಾಳು ಮೊಳಕೆ ಒಡೆಯಕ್ಕೂ ಮುಂಚೆ, ಚೆನ್ನಾಗಿ ಈರಿ ಮೊಳಕೆ ಒಡೆಯಕ್ಕೂ ಮುಂಚೆನೆ ಈ ಕಳೆನಾಶಕವನ್ನು ಸಿಂಪರಿಸಿದ್ರೆ ಅಳಸಂದೆ ಮೊಳಕೆ ಒಡೆಯೋದಕ್ಕೆ ಯಾವುದೇ ತರದ ತೊಂದರೆ ಆಗೋಲ್ಲ. ಮೊಳಕೆ ಒಡೆದ ಮೇಲೆ ಇದನ್ನೇನಾರ ಸಿಂಪರಣೆ ಮಾಡದ ಪಕ್ಷದಲ್ಲಿ ಆ ಮೊಳಕೆ ಮೇಲೆ ಈ ಕಳೆನಾಶಕ ಪರಿಣಾಮ ಬೀರಿ ಮೊಳಕೆಯನ್ನ ಖಂಡಿತ ಕುಂಠಿತ ಮಾಡಿಬಿಟ್ಟು ನಮಗೆ ಬೆಳೆ ಸಂಪೂರ್ಣವಾಗಿ ನಾಶ ಆಗೋದ್ರಲ್ಲಿ ನಮಗೆ ಅನುಮಾನ ಇಲ್ಲ. ಆದ್ರಿಂದ ರೈತ ಬಾಂಧವರು ಸ್ವಲ್ಪ ಇದನ್ನ ಗಮನ ಇಟ್ಕೊಂಡು ನಾನು ಹೇಳದ 1-2 ಅಂಶಗಳನ್ನ ದಯವಿಟ್ಟು ಪಾಲಿಸಬೇಕು. ಇದನ್ನ ಪೆಂಡಮಿತಿಲಿನ ಎಲ್ಲ ಕಡೆ ಸಿಕ್ಕುತ್ತೆ, ಇದನ್ನ ಉಪಯೋಗಿಸೋದ್ರಿಂದ ಕಳೆ ಬರೋದಿಲ್ಲ, ಅದನ್ನ ಅವತ್ತೇ ಸಿಂಪರಣೆ ಮಾಡೋದ್ರಿಂದ ಬೆಳೆಗೂ ಏನು ತೊಂದರೆ ಆಗಲ್ಲ. ಮತ್ತೆ ಇದಕ್ಕೆ ಅಂತರ ಬೇಸಾಯ ಸುಮಾರು 15-30-35 ದಿವಸ ಆದ್ಮೇಲೆ ಕಳೆ ಬರಲ್ದಂಗೆ ಏರ್ ಹಾಕೋದ್ರಿಂದ ಮಣ್ಣು ಸುಲಭವಾಗಿ ಈ ಬೇರುಗಳು ಚೆನ್ನಾಗಿ ಬೆಳೆದು ಬೇರುಗಳಲ್ಲಿ ಗಂಟುಗಳಾಗುತ್ತದೆ. ನಾವು ರೈಜೋಬಿಯಂ ಜೀವಾಣು ಗೊಬ್ಬರ ಮಾಡಿರೋದ್ರಿಂದ ಅದು ಸುಮಾರು 80-85 ಕೆಜಿ ಅಷ್ಟು ನೈಟ್ರೋಜನ್ ನ ಪರ್ ಹೆಕ್ಟರ್ ಗೆ ಸ್ಥಿರೀಕರಿಸುತ್ತೆ. ವಾತಾವರಣದಲ್ಲಿ ಅಂತ ಸಾರಜನಕ ಇರೋದ್ರಿಂದ ಮುಂದಿನ ಬೆಳೆಗೆ ಅನುಕೂಲ ಆಗುತ್ತೆ. ಇದಕ್ಕೋಸ್ಕರ ನಾವು ಬೇರಲ್ಲಿ ನಾವು ಏರ್ ಹಾಕೋದ್ರಿಂದ ಬೇರುಗಳು ಗಂಟುಗಳು ಚೆನ್ನಾಗಿ ಬೆಳೆದು ಬೇರುಗಳು ಚೆನ್ನಾಗಿ ಬೆಳೆದು ನೀರನ್ನ ಚೆನ್ನಾಗಿ ಹೀರ್ಕೊಂಡು ಗಿಡ ಪುಷ್ಟಿಯಾಗಿ ಬರೋದಕ್ಕೆ ನಾವು ಅಂತರ ಬೇಸಾಯನ ಖಂಡಿತ ಮಾಡ್ಬೇಕು. ಅಂದ್ರೆ 2 ಸರಿ ಮಾಡಿದ್ರೆ ಸಾಕು, 2 ಸರಿ ಸಾಕು, 2 ಸರಿ 15 ದಿನ ಒಂದ್ಸರಿ, 45 ದಿನಕ್ಕೊಂದ್ಸರಿ, 45 ದಿನ ಹೌದು. ಮತ್ತೆ ಇನ್ನು ಒಂದ್ ಏನು ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಹೇಳದಂತ ತಳಿ C-152 ಅನ್ನೋ ತಳಿಯನ್ನ ಅಂತರ್ ಬೆಳೆಯಾಗಿ ಮಾಡಿದ್ವಾಗ ನೀರ್ ಕೊಡುವಾಗ ಹೂ ಬಿಡೋ ಹಂತದಲ್ಲಿ ನಾವು ನೀರ್ ಕೊಡಬಾರ್ದು. ಯಾಕೆಂದ್ರೆ ಬಳ್ಳಿ ಬೆಳೆದ್ ಬಿಡುತ್ತೆ, ಬಳ್ಳಿ ಬೆಳೆದ್ ಬಿಡ್ತದೆ ಅದು ಯಾವಾಗ ಬೇಸಿಗೆ ಕಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಈ ತಳಿಗಳನ್ನು ಕೂಡ ಹಾಕಬಹುದು ನಾವು. ಯಾವ್ದು KBC2, KM5, C-152, IT ಈ 4 ತಳಿಗಳನ್ನು ಬೇಸಿಗೆಯಲ್ಲಿ ಬೆಳಿಬಹುದು. ಸೂಕ್ತವಾದ ತಳಿ C-152 ಅಂತ. ಅವಾಗ ನಮ್ಮ ರೈತರು ಗಮನಿಸಬೇಕಾದ ಅಂಶ ಏನು ಅಂದ್ರೆ ಹೂ ಬಿಡೋ ಹಂತದಲ್ಲಿ ನೀರನ್ನ ಕೊಡಕೂಡುದು. ಹೆಚ್ಚು ನೀರು ಕೊಟ್ಟಂತ ಪಕ್ಷದಲ್ಲಿ ಗಿಡ ಬಳ್ಳಿಯಾಗಿ ಬೆಳೆದು ಕಾಯಿ ಕಚ್ಚುವುದು, ಹೂ ಬಿಡುವುದು ಕಡಿಮೆ ಆಗ್ಬಿಡುತ್ತೆ, ಕಡಿಮೆ ಆಗ್ಬಿಡ್ತದೆ. ಇನ್ನ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಹೌದು ಏನೇನು ಕೀಟಗಳು ಮತ್ತು ರೋಗಗಳು ಬರ್ತವೆ ಅಂತಾರೆ ಅಲಸಂದೆ? ಹೌದು, ಈಗ ಸೀಡ್ಲಿಂಗ್ ಅಂದ್ರೆ ಸಸಿ ಹಂತದಲ್ಲಿ, ಸಸಿ ಹಂತದಲ್ಲಿ ಸುಮಾರು 5-6 ಎಲೆ ಬಿಡುವ ಹಂತದಲ್ಲಿ ಏನಾರ ವಾತಾವರಣದಲ್ಲಿ ತುಂಬಾ ಒಣ ವಾತಾವರಣ ಆಗಿದ್ದು ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗಿದ್ದು ಇದು ಸಾಮಾನ್ಯ ನಮ್ಮ ರೈತರು ಕಂಡು ಬರ್ತದೆ. ಬಿತ್ತನೆ ಮಾಡಿದ ತಕ್ಷಣ ಮಳೆ ಬರದೆ ಡ್ರೈ ಕಂಡೀಷನ್ ಬರ್ತದೆ. ಇಂಥ ಸಮಯದಲ್ಲಿ ಇದಕ್ಕೆ ಎರಡು ಕೀಟ ಬಾಧೆಗಳು ಜಾಸ್ತಿ ಬರ್ತದೆ. ಯಾವ್ಯಾವ ಅಂತಾರೆ ಅದು? ಏನು ಜೇನು ಏನು ಅಂತೀವಿ ಅಥವಾ ಏಫಿಡ್ಸ್ ಅಂತೀವಿ. ಈ ಏಫಿಡ್ಸ್ ಏನಾಗ್ಬಿಡ್ತದೆ, ಗಿಡಗಳಲ್ಲಿ ಕಪ್ಪು ಸಣ್ಣ ಸಣ್ಣ ಏನ್ ತರದ್ದು ಅಂಟ್ಕೊಂಡ್ಬಿಡ್ತದೆ ಕಾಂಡದಿಂದ ರಸ ಹೀರಿ ಆ ಸೀಡ್ಲಿಂಗ್ ಸ್ಟೇಜ್ ಅಂದ್ರೆ ಸಸ್ಯಗಳಲ್ಲೇ ಅದನ್ನ ಇರೋದ್ರಿಂದ ಗಿಡ ವೀಕ್ ಆಗ್ಬಿಡ್ತದೆ, ವೀಕ್ ಆಗುತ್ತೆ, ಬಾಡೋಗುತ್ತೆ. ಇಂಥದನ್ನ ನಾವು ನೋಡಿದ ತಕ್ಷಣ ನಿಯಂತ್ರಣ ಮಾಡಲೇಬೇಕು. ನಿಯಂತ್ರಣ ಮಾಡೋದು ಬಹಳ ಉತ್ತಮ, ಇದನ್ನು ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಇದಕ್ಕೆ ಸುಮಾರು ಮೀಥೈಲ್ ಪ್ಯಾರಥಿಯಾನ್ ಅಂತ ಒಂದು ಔಷಧಿಯನ್ನ ನಾವು 1 ಮಿಲಿ ಒಂದು ಲೀಟರ್ ಹಾಕಿ ನಾವು ಒಂದು ಸಿಂಪರಿಸೋದ್ರಿಂದ ಇದನ್ನು ಸುಲಭವಾಗಿ ಮಾಡಬಹುದು. ಇದಲ್ಲದೆ ಕ್ಲೋರಿಫೆರಿಫಾಸ್ ಅಂತ 20 EC ಅದನ್ನ 2 ಮಿಲಿ ಪ್ರತಿ ಲೀಟರ್ಗೆ ಹಾಕಿ ಸಿಂಪರಿಸೋದ್ರಿಂದ ಈ ಏಫಿಡ್ಸ್ ನ ಕಂಟ್ರೋಲ್ ಮಾಡಬಹುದು. ನಮ್ಮ ರೈತ ಬಾಂಧವರು ಅದನ್ನ ಜಮೀನ್ಗೆ ನೋಡಿದಾಗ ಮೊದಲನೇ ಹಂತದಲ್ಲೇ ಅದು ನೋಡಿದ ತಕ್ಷಣನೆ ನೀವು ಸಿಂಪರಣೆ ಮಾಡೋದ್ರಿಂದ ನೀವು ಬೇಗ ಅದನ್ನ ಹತೋಟಿಗೆ ತಂದು ನೀವು ಬೆಳೆ ತಗೋಬಹುದು. ಇನ್ನು ಅದನ್ನ ಬಿಟ್ರೆ ಇನ್ನು ದೊಡ್ಡದಾಗ್ತಿದ್ದಾಗ್ಲೆ ಈ ಕಾಯಿ ಕೊರಕ ಅಂತ ಬರ್ತದೆ. ಇದು ಬಹಳ ಕಷ್ಟವಾದದ್ದು, ಯಾಕೆಂದ್ರೆ ನಾವು ಅಷ್ಟು ಕಷ್ಟ ಬಿದ್ದು ಬೆಳೆದಂತದ್ದು ಕಾಯಿನೆ ತಿಂದ್ಬಿಟ್ರೆ ಅಷ್ಟು ದಿನ ನಾವು 70-75 ದಿವಸ ಸಾಕದಂತ ಮೊಗ್ಗು ಹೂವು ತಿನ್ನುತ್ತೆ. ಇದು ಅದು ಮೊಗ್ಗು ಹೂಗಳನ್ನು ಕೂಡ ತಿನ್ಬಿಡ್ತದೆ. ಇಂಥ ಪಕ್ಷದಲ್ಲಿ ಎಂಡೋಸಲ್ಫಾನ್ 35 EC ಅನ್ನೋದನ್ನ 2 ಮಿಲಿಲೀಟರ್ ಪ್ರತಿ ಲೀಟರ್ಗೆ, ಅಥವಾ ಕ್ಯೂನಲ್ಫಾಸ್ ಅದು ಕೂಡ 2 ಮಿಲಿ ಪ್ರತಿ ಲೀಟರ್ಗೆ, ಅಥವಾ ಮೀಥೈಲ್ ಪ್ಯಾರಥಿಯಾನ್ 1 ಮಿಲಿ ಪ್ರತಿ ಲೀಟರ್ಗೆ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಅದನ್ನ ಸಿಂಪರಿಸೋದ್ರಿಂದ ಕಾಯಿ ಕೊರಕವನ್ನ ನಿಯಂತ್ರಣ ಮಾಡಬಹುದು. ಇದಕ್ಕೆ ರೋಗಗಳು ಕೂಡ ಬರ್ತದೆ ಅಲಸಂದೆಗೆ. ಮುಖ್ಯವಾದ ರೋಗಗಳು ಅಂದ್ರೆ ನಂಜು ರೋಗ ಅಂದ್ರೆ ವೈರಸ್, ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಮತ್ತೆ ಬೂದಿ ರೋಗ, ಈ ಬೂದಿ ರೋಗ ಅಂದ್ರೆ ಎಲೆಯೆಲ್ಲ ಬೂದಿ ತರ ಆಗ್ಬಿಡ್ತದೆ. ಯಾತಕ್ಕೆ ಈ ಬೂದಿ ರೋಗ ಯಾವಾಗ ಬರ್ತದೆ ಅಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ, ಇದು ಒಣ ವಾತಾವರಣದಾಗ ಬರಲ್ಲ ಈ ಬೂದಿ ರೋಗ, ಸ್ವಲ್ಪ ವಾತಾವರಣದಲ್ಲಿ ಇರೋಂತ ತೇವಾಂಶ ಜಾಸ್ತಿ ಆದಾಗ ಬೂದಿ ರೋಗ ಬಂದ್ಬಿಡ್ತದೆ. ಮತ್ತೆ ಇನ್ನೊಂದು ಎಲೆ ಚುಕ್ಕೆ ರೋಗ ಅಂದ್ರೆ ಲೀಫ್ ಸ್ಪಾಟ್ ಅಂತೀವಿ, ಅಲ್ಲಲ್ಲಿ ಒಂದು ಕಂದು ತರದ ಚುಕ್ಕೆಗಳು ಎಲೆ ಮೇಲೆಲ್ಲ ಕಾಣಿಸುತ್ತೆ. ಈ ಮೂರು ಮುಖ್ಯವಾದ ರೋಗಗಳು, ಇದನ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು. ನಮ್ಗೆ ಜಮೀನ್ಗೆ ಹೋದಾಗ ನಮ್ಗೆ ಹಳದಿ ಇರೋ ಎಲೆಗಳು ಕಂಡ ತಕ್ಷಣ ಅದನ್ನ ನಿಮ್ಗೆ ಗೊತ್ತಿರೋ ಮಾಹಿತಿಯಲ್ಲಿ ತಿಳ್ಕೊಂಡಿದ್ದು ನಂಜು ರೋಗ ಅಂತ ತಿಳ್ಕೊಂಡು ಇದು ಹ್ಯಾಂಗ್ ಹರಡುತ್ತೆ ಅಂದ್ರೆ ವೈರಸ್ ಅನ್ನೋ ಜೀವದಿಂದ ಅದು ಆಗುತ್ತೆ. ವೈರಸ್ ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಇದು ಕೀಟಗಳಿಂದ ಪ್ರಸಾರ ಆಗುತ್ತೆ. ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಹೋಗ್ಬೇಕಾದ್ರೆ ಇದು ಒಂದು ಕೀಟ ಇದನ್ನ ತಗೊಂಡು ಇನ್ನೊಂದು ಗಿಡಕ್ಕೆ ಅಂಟಿಸುತ್ತೆ. ಆದ್ರಿಂದ ನಾವು ಕೀಟಗಳನ್ನ ನಿಯಂತ್ರಣ ಮಾಡೋದ್ರಿಂದ ಈ ರೋಗನ ನಿಯಂತ್ರಣ ಮಾಡಬಹುದು. ಸರಿ ಸರಿ, ಇದನ್ನ ಯಾವ ರೀತಿ ಹತೋಟಿ ಮಾಡಬಹುದು ಅಂದ್ರೆ ಕಂಡ ತಕ್ಷಣ ಅಂತ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು. ನಾಶಪಡಿಸಿ ಭೂಮಿ ಒಳಗಡೆ ಊತು ಅಥವಾ ಎಲ್ಲಾರ ಹಾಕಿ ಮಾಡಬೇಕು, ಇಲ್ಲ ಔಷಧಿ ಸಿಂಪರಣೆ ಮಾಡೋದ್ರಿಂದ. ಇದಕ್ಕೆ ಬೆಳಿ ನೊಣಗಳು ಅಂತೀವಿ, ವೈಟ್ ಫ್ಲೈಸ್ ಅಂತೀವಿ. ಈ ವೈಟ್ ಫ್ಲೈಸ್ಗಳು ಈ ನಂಜು ರೋಗವನ್ನ ಹರಡಕ್ಕೆ ಪ್ರಾಮುಖ್ಯತೆ ಇದೆ, ಅವೇ ಪ್ರಾಮುಖ್ಯ ಕೀಟಗಳು. ಅದನ್ನ ಕಂಟ್ರೋಲ್ ಮಾಡಕ್ಕೇನು, ನಾವು ಕೀಟನ ಬೆಳಿ ನೊಣವನ್ನ ಡೈಮಿಥಿಯಾಲ್ 1-2 ಮಿಲಿಲೀಟರ್ ML ಪ್ರತಿ ಲೀಟರ್ಗೆ ಹಾಕಿ ಆ ನೊಣನ ಹತೋಟಿ ಮಾಡಿದ್ರೆ ಈ ನಂಜು ರೋಗವನ್ನ ಹತೋಟಿ ಮಾಡಿ ರೋಗಾರು ಇದನ್ನ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಒಂದು ಕಿತ್ತಾಕೋದು, ಎರಡನೇದು ಕೀಟ. ಇನ್ನು ಬೂದಿ ರೋಗ, ಈ ಬೂದಿ ರೋಗ ಕೂಡ ಎಲೆ ಮೇಲೆಲ್ಲ ಬೂದಿಯಾಗಿ ನಮ್ಮ ದ್ಯುತಿ ಸಂಶ್ಲೇಷಣೆ ಅಂತೀವಿ, ಫೋಟೋ ಸಿಂಥಸಿಸ್ ಅಂದ್ರೆ ಸೂರ್ಯನ ಶಾಖ ಇರ್ಕೊಂಡು ಗಿಡಗಳಿಗೆ ಕಾಯಿ ಕಚ್ಚಕ್ಕೆ ಅನುಕೂಲ ಆಗಲ್ಲ. ಬೂದಿ ರೋಗ ಬಂದ್ರಿಂದ ಅದು ತುಂಬಾ ಹರಡ್ಬಿಡ್ತದೆ. ಇದನ್ನ ನಾವು ನಿಯಂತ್ರಿಸೋದು ಸುಲಭ. ಇದಕ್ಕೆ ಕೆಲಾಕ್ಸಿನ್ ಅಂತ ಒಂದು ಔಷಧಿ ಇದೆ, ಅದನ್ನ 2 ML ಪರ್ ಲೀಟರ್ ನೀರಲ್ಲಿ ಸಿಂಪರಿಸಿ ಹಾಕ್ಬೋದು, ಅಥವಾ 25 KG ಅಷ್ಟು ಗಂಧಕದ ಪುಡಿ ಅದನ್ನ ಕೂಡ ಸಿಂಪಡಿಸೋದ್ರಿಂದ ನಾವು ಈ ಬೂದಿ ರೋಗವನ್ನ ಹತೋಟಿಗೆ ತರಬಹುದು. ಮತ್ತೆ ಇನ್ನು ಎಲೆ ಚುಕ್ಕೆ ರೋಗ, ಎಲ್ಲಿ ನೀವು ಎಲೆಗಳು ತುಕ್ಕು ರೋಗ ಅಂದ್ರೆ ಆ ಸಣ್ಣ ಸಣ್ಣಕ್ಕೆ ಕಂದು ಬಣ್ಣದ ಕಂಡ ತಕ್ಷಣ ಇದರಿಂದ ಕೂಡ ಎಲೆ ಎಲ್ಲ ಜಾಸ್ತಿ ಅಗಲ ಹರಡಿ ಆ ಎಲೆಗಳೆಲ್ಲ ಉದುರಿ ಗಿಡ ನಿಶಕ್ತಿ ಹೋಗ್ತದೆ, ಇದನ್ನು ಕೂಡ ನಾವು ಮಾಡಬಹುದು. ಇದಕ್ಕೆ ಅದು ಕಂದು ಎಲೆ ಚುಕ್ಕೆ ರೋಗ ಕಂಡ ತಕ್ಷಣ 0.1% ಅಷ್ಟು ಬೆವಿಸ್ಟಾನ್ ಅಥವಾ 2% ನಷ್ಟು ಮ್ಯಾಂಕೋಜೆಬ್ ಅನ್ನ ಸಿಂಪರಿಸೋದ್ರಿಂದ ನಾವು ಈ ಎಲೆ ಚುಕ್ಕೆ ರೋಗವನ್ನ ಹತೋಟಿಗೆ ತರಬಹುದು. ಇದು ಇದ್ರ ಬೀಳುವಂತ ಮುಖ್ಯವಾದ ರೋಗಗಳು ಕೀಟಗಳು. ಇದನ್ನ ಸ್ವಲ್ಪ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಮಾಡಿದ್ರೆ ನಿಮ್ಗೆ ಒಳ್ಳೇದು ಆಗುತ್ತೆ. ಇನ್ನ ಇಳುವರಿ ಎಷ್ಟೆಷ್ಟು ಪಡ್ಕೋಬಹುದು ಅಂತೀರಿ? ಹೌದು, ಇದು ನಮ್ಗೆ ಈ ಇತ್ತೀಚಿನ ತಳಿಗಳನ್ನು ನಾವು ಮಾಡಿರೋದ್ರಿಂದ 4-5 ಕ್ವಿಂಟಾಲ್ ಅಷ್ಟು ಪ್ರತಿ ಎಕರೆಗೆ ನಾವು ಪಡ್ಕೋಬಹುದು. ಇಷ್ಟೆಲ್ಲ ಬೇಸಾಯ ಕ್ರಮಗಳನ್ನ ಮಾಡಿ ನಾವು ಮಾಡ್ಕೋಬಹುದು. ಬೇಸಾಯ ಕ್ರಮಗಳು ಬಹಳ ಸುಲಭ, ಇದಕ್ಕೆ ಏನು ವಿಶೇಷವಾದ ಕ್ರಮಗಳು. ಆಮೇಲೆ ಇದನ್ನ ಒಕ್ಕಣೆ ಕೂಡ ಸುಲಭ, ಇದನ್ನ ಹಾರ್ವೆಸ್ಟ್ ಮಾಡೋದು ಕೂಡ. ಅಂದ್ರೆ ಏನಂತೀವಿ ಹಾರ್ವೆಸ್ಟ್ ಮಾಡೋದು ಅಂದ್ರೆ ಕೊಯ್ಲು ಮಾಡೋದು ಕೂಡ ಇದು ಬಹಳ ಸುಲಭ. ಬೇರೆ ಬೆಳೆಗಳಿಗೆಲ್ಲ ಇದು ಬಹಳ ಸುಲಭ ಆಗುತ್ತೆ. ಕುಯ್ಲು ಮಾಡಿದ್ಮೇಲೆ ಕಾಯಿಗಳನ್ನ ಬಿಡಿಸ್ಕೊಂಡು ದೊಣ್ಣೆಲಿ ಬಡಿದ್ರೆ ಸಾಕು, ಸುಲಭವಾಗಿ ಒಕ್ಕಣೆ ಆಗುತ್ತೆ. ಕಾಳುಗಳನ್ನ ಚೆನ್ನಾಗಿ ಒಣಗಿಸ್ಬೇಕು, ಒಣಗಿಸಿ ಶೇಖರಣೆ ಮಾಡೋದು. ನಂತರ ಈ ಬೆಳೆದಂತ ಗಿಡಗಳನ್ನ ನಾವು ಮೇವಾಗಿ ಉಪಯೋಗಿಸ್ಬೋದು. ಈ ಬೆಳೆಗಳು ನಮ್ಗೆ ಮೂರು ರೀತಿ ಉಪಯೋಗ ಇದೆ. ಈ ಶುಷ್ಕ ಬೆಳೆಗಳು ನಮ್ಮ ಪಲ್ಸಸ್, ಇದನ್ನ ಮೇವಾಗಿ ಉಪಯೋಗಿಸ್ಬೋದು, ಹಸಿರೆಲೆ ಗೊಬ್ಬರ ಆಗಿ ಉಪಯೋಗಿಸ್ಬೋದು. ಇದರಲ್ಲಿ ದ್ವಿದಳ ಧಾನ್ಯ ಆದ್ರಿಂದ ಇದರಲ್ಲಿ ಕಾಳುಗಳು ಬೇರಲ್ಲಿ ಕಾಳುಗಳು ಕಂಟಿರೋದ್ರಿಂದ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೀರ್ಕೊಂಡು ಭೂಮಿಗೆ ಸಾರಜನಕವನ್ನು ಕೊಟ್ಟು ಮುಂದಿನ ಬೆಳೆಗೆ ಉತ್ತಮವಾಗಿ ಬೆಳಿಬೋದು. ಇದೆಲ್ಲ ಒಳ್ಳೆ ಬೆಳೆಗಳು ಅನ್ನೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಬಹಳ ಒಣಗೋದಕ್ಕೆ ಕಾಯಬಾರದು, ಸಿಡಿಯೋ ಸಾಧ್ಯತೆ ಇರುತ್ತೆ ಕಾಳುಗಳು. ಸ್ವಲ್ಪ ಗೊತ್ತಾಗುತ್ತೆ, ಇದು ಹಳದಿ ಬಣ್ಣಕ್ಕೆ ತಿರ್ಕೊಳ್ಳುತ್ತೆ. ಹಳದಿ ಬಣ್ಣಕ್ಕೆ ತಿರ್ಕೊಂಡ ತಕ್ಷಣ ಇನ್ನು ನಮ್ಮ ರೈತರಿಗೆ ಸ್ವಲ್ಪ ಇದು ಮೊದಲಿಂದನೂ ಬೇಸಾಯ ನೋಡಿದ್ದಾರೆ, ಅಳಸಂದೆ ಮತ್ತೆ ಹುರುಳಿ, ಅವರು ಅದಕ್ಕೆ ಹೊಸದಾಗಿ ಅವ್ರಿಗೇನು ಅಂತ ಕಾಯಿಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಕಾಯಿ ಹಳದಿ ಬಣ್ಣಕ್ಕೆ ತಿರುಗಿದ ತಕ್ಷಣನೇ ನಮ್ಮ ರೈತರಿಗೆ ಇದು ಮೊದಲಿಂದನೂ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಥವಾ ಒಂದು ಕಾಯಿ ಬಿಡಿಸಿ ನೋಡಿದಾಗ ಬಾಯಿಗೆ ಹಾಕಿ ನೋಡಿದ ಕಟುಂಬ ಅಂದ್ರೆ ಆಯ್ತು, ಅದನ್ನ ಇದು ಕುಯಿಲಿಗೆ ಸಿದ್ಧವಾಗಿದೆ ಅನ್ನೋದನ್ನ. ಮತ್ತೆ ನಮ್ಮ ರೈತರಿಗೆ ಇದು ಒಂದ್ ಸ್ವಲ್ಪ ಅನುಭವ ಇದೆ. ರೈತರು ಗಮನಿಸಬೇಕಾಗಿರೋದು ಮತ್ತೆ ಮತ್ತೆ ನಾವು ಒತ್ತಿ ಹೇಳೋದೇನು ಅಂದ್ರೆ ಈ ರೋಗಗಳು ಕೀಟಗಳು ಮತ್ತೆ ಇದನ್ನು ಬಿತ್ತನೆ ಮಾಡುವ ಸಮಯ, ಇದನ್ನು ಮಾತ್ರ ಯಾವ ರೈತರು ಗಮನಿಸೋದು. ಜೂನ್ ಮತ್ತು ಜುಲೈ ಆಗಸ್ಟ್ ಮೊದಲನೇ ವಾರ ತನಕ ಬಿತ್ತನೆ ಮಾಡಬೇಕು. ಮೊದಲೇ ಮಾಡಿ ಆಮೇಲೆ ರೈತರುಗಳು ಕಷ್ಟಕ್ಕೆ ಬಂದಾಗ ವಿಜ್ಞಾನಿಗಳ ಹತ್ರ ಅಥವಾ ಕೃಷಿ ಅಧಿಕಾರಿಗಳ ಜೊತೆ ಈ ತರ ಆಗೋಯ್ತಲ್ಲ ಅಂತ ಆಗುತ್ತೆ, ಅವ್ರಿಗೂ ತೊಂದರೆ ಸಿಕ್ಕಾಕೊಳ್ತಾರೆ, ರೈತರು ತೊಂದರೆ ಸಿಕ್ಕಾಕೊಳ್ತಾರೆ. ಇದನ್ನ ದಯವಿಟ್ಟು ರೈತ ಬಾಂಧವರು ಮನದಟ್ಟು ಮಾಡಿಕೊಂಡು ಈ ಬೆಳೆಯನ್ನ ಬೆಳೀರಿ, ಇದು ಉತ್ತಮವಾದ ಬೆಳೆ. ಇನ್ನೊಂದು ಮುಖ್ಯವಾದ ನಮ್ಮ ರೈತರ ಒಂದು ಜನಪ್ರಿಯ ಬೆಳೆ ಅಂತ ಅಂದ್ರೆ ಈ ಒಂದು ಹುರುಳಿ. ಹುರುಳಿ ಬಡವ್ರ ಬೆಳೆ ಅಂತಾರೆ. ಹೌದು, ಈ ಹುರುಳಿನಲ್ಲಿ ಇರುವಂತ ಸುಧಾರಿತ ತಳಿಗಳು ಯಾವ್ಯಾವ ಅಂತಾರೆ? ಹುರುಳಿ ಇದು ಇದು ಹುಟ್ಟದ್ದೇ ಭಾರತದಲ್ಲಿ. ಓಹೋ, ನಮ್ಮ ಹುರುಳಿಯ ಸ್ವದೇಶಿ, ಹುರುಳಿಯ ತವರೂರು ಭಾರತ. ಇದು ನಾವು ಹೆಮ್ಮೆ ಪಡಬೇಕಾದಂತ ವಿಷಯ, ಒಂದು ವಿಷಯ. ಮತ್ತೆ ಇದರಂತ ಒಂದು ಉತ್ತಮವಾದ ದ್ವಿದಳ ಧಾನ್ಯ ನಮ್ಗೆ ಸಿಗದಿಲ್ಲ. ಮತ್ತು ಇದರಲ್ಲಿ ಇರೋಂತ ವಿಶೇಷ ಗುಣಗಳು ಮಾತ್ರ ಔಷಧೀಯ ಗುಣಗಳು, ಔಷಧಿ ಗುಣಗಳು. ಅದಲ್ಲದೆ ಇದು ಭೂಮಿಗೆ ಫಲವತ್ತತೆ ಕೊಡುತ್ತದೆ, ಒಳ್ಳೆ ಗ್ರೀನ್ ಮೆನ್ಯೂರು ಅಂದ್ರೆ ಹಸಿರೆಲೆ ಗೊಬ್ಬರ ಆಗುತ್ತೆ, ಮೇವಾಗುತ್ತೆ. ಆಮೇಲೆ ಇದು ಈ ಹುರುಳಿಕಾಳು ತಿನ್ನೋದ್ರಿಂದ ಶಕ್ತಿದಾಯಕವಾಗಿರ್ತೀವಿ. ಹೌದೌದು. ಮತ್ತೆ ಇದು ಔಷಧಿ ಬೆಳೆ ಅಂದ್ರೆ ಏನು ಅಂದ್ರೆ ಇದು ಹೃದಯ ಕಾಯಿಲೆ ಉಲ್ಲೇಖಗಳಿವೆ, ಸಾಕಷ್ಟು ಉಲ್ಲೇಖಗಳಿವೆ. ಇದು ನಮ್ಮ ಕಿಡ್ನಿ ಅಂತೀವಲ್ಲ, ಇದು ಮೂತ್ರಜನಕಾಂಗ, ಮೂತ್ರಜನಕಾಂಗದ ಕಲ್ಲುಗಳು, ಅದರಲ್ಲಿ ಕಲ್ಲಾಗುತ್ತಲ್ಲ ಕರಗಿಸುತ್ತೆ, ಅದನ್ನ ಕರಗಿಸುತ್ತೆ ಅಂತ ಸಾಕಷ್ಟು ಉಲ್ಲೇಖಗಳಿವೆ, ಬೇಕಾದಷ್ಟು ಲಿಟ್ರೇಚರ್ಸ್ ಗಳಿವೆ. ಅದಕ್ಕೆ ಕಟ್ಟು ಕುಡಿತಾರೆ, ಹುರುಳಿ ಕಟ್ಟು ಮತ್ತೆ ಶಕ್ತಿ ಇದರಲ್ಲಿರೋಷ್ಟು ಎನರ್ಜಿ. ಮತ್ತೆ ಇದು ವಾಯು ತರ ಏನು ಆಗೋದಿಲ್ಲ. ಮತ್ತೆ ನಮ್ಮ ರೈತರು ಈ ಬೆಳೆ ಈ ಕಾಳನ್ನ ಹಲವಾರು ರೀತಿ ಉಪಯೋಗಿಸ್ತಾರೆ, ಚಟ್ನಿಯಾಗಿ ಉಪಯೋಗಿಸ್ತಾರೆ, ಹಪ್ಪಳಕ್ಕೆ ಉಪಯೋಗಿಸ್ತಾರೆ, ಆಮೇಲೆ ಕಾಳು ಸಾರು ಮಾಡ್ತಾರೆ, ಮೊಳಕಟ್ಟು ಮಾಡಿ ಮಾಡೋದ್ರಿಂದ ವಿಟಮಿನ್ ಸಿ ಹೆಚ್ಚಾಗಿರ್ತದೆ. ಈ ಬೆಳೆ ಕೂಡ ಇದನ್ನ ಗಾದೆ ಇದೆ, ಕಲ್ಲು ಹೊಲದಲ್ಲಿ ಉರುಳಿ ಚೆಲ್ಲು ಅಂತ ಗಾದೆ ಇದೆ. ಅಂದ್ರೆ ಕಲ್ಲು ಕೂಡ ಇದ್ರು ಕೂಡ ಅದನ್ನ ಬೇರ್ಸುತ್ತೆ, ಬೇಸಿ ಬೆಳೀತದೆ. ನಮ್ಮ ರೈತರಿಗೆ ಇನ್ಸೂರೆನ್ಸ್ ಕ್ರಾಪ್ ಅಂದ್ರೆ ಇದೇ ಮೊದಲನೇದು. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ವಾತಾವರಣ ಚೇಂಜ್ ಆಗ್ತಾ ಇದೆ, ಇತ್ತೀಚೆಗೆ ನಾವು ಮುಂಗಾರು ಮುಂದಕ್ಕೆ ಹೋಗ್ತಾ ಇದೆ, ಅದಕ್ಕೆ ಸೂಕ್ತವಾಗಿರುವಂತ ಬೆಳೆಗಳಿಲ್ಲ. ಅಂತ ಸಮಯದಲ್ಲಿ ಈ ಹುರುಳಿ ಕೂಡ ನಾವು ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತನಕ ಬಿತ್ತನೆ ಮಾಡಬಹುದು. ಓಹೋ, ಅಷ್ಟು ಇದಕ್ಕೆ ಸೂಕ್ತವಾಗಿ ಬೆಳ್ಕೊಳ್ಳುತ್ತೆ, ಹೆಚ್ಚು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಬೆಳೆ ಹೊಂದಾಣಿಕೆ ಮಾಡ್ಕೊಂಡ ಬೆಳೆ ಅಂತ ಬೆಳೆ. ಇದು ಬಹಳ ಉತ್ತಮವಾದ ಬೆಳೆ. ಇದನ್ನ ಬಡವರು ಬಂದು ಅಂತ ಯಾಕೆ ಕರೀತಾರೆ ಗೊತ್ತೆ? ಇದಕ್ಕೆ ಖರ್ಚಿಲ್ಲ, ಯಾವ್ದೇ ತರದವ್ರು ರೋಗ ಕೀಟ ಬಾಧನೆ ಇಲ್ಲ ಇದಕ್ಕೆ. ರೋಗ ಬಾಧೆಗಳು ಕಡಿಮೆ. ಇದಕ್ಕೆ ರೋಗ ಎಲ್ಲ ಒಂದೇ ಒಂದು ಇದೆ. ದ್ವಿದಳ ಧಾನ್ಯಗಳಲ್ಲಿ ಹುರುಳಿಯನ್ನ ಇನ್ನೂ ಒಂದು ಹೆಮ್ಮೆ ಪಡುವಂತ ವಿಚಾರ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಇರುವಂತದ್ದು. ಇದನ್ನ 4-5 ರಾಜ್ಯಗಳಲ್ಲಿ ಬೆಳೀತಾರೆ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ. ಕರ್ನಾಟಕದಲ್ಲೇ ಹೆಚ್ಚು ವಿಸ್ತೀರ್ಣ ಮತ್ತು ಹೆಚ್ಚು ಇಳುವರಿ ಪಡೆಯುವಂತಹದ್ದು ನಮ್ಮ ಉರುಳಿ ಪ್ರದೇಶ ಇರೋದ್ರಿಂದ ಅದನ್ನು ನಾವು ಹೆಮ್ಮೆ ಪಟ್ಕೋಬಹುದು. ಮೊದಲು ಸುಮಾರು 4-5 ಲಕ್ಷ ಹೆಕ್ಟೇರ್ ನಷ್ಟು ಬೆಳೀತಿರು ಮೊದಲು. ಇತ್ತೀಚಿನ ದಿನಗಳಲ್ಲಿ ಬೇಸಾಯ, ಸುಧಾರಿತ ಬೇಸಾಯ ಕ್ರಮಗಳು ಬಂದು ಬೇರೆ ಬೇರೆ ಬೆಳೆಗಳು ಬಂದರಿಂದ ಇದರ ವಿಸ್ತೀರ್ಣ ಕಡಿಮೆಯಾಗಿ ಈಗ 2 ಲಕ್ಷ ಹೆಕ್ಟೇರ್ ನಷ್ಟಿದೆ. ಇದು ಹೆಚ್ಚು ಪ್ರದೇಶವನ್ನ ರಾಜ್ಯಗಳಲ್ಲೇ ಹೆಚ್ಚು ಪ್ರದೇಶನ ಹೊಂದಿದೆ. ಇದನ್ನ ಉತ್ತರ ಕರ್ನಾಟಕದಲ್ಲೂ ದಕ್ಷಿಣ ಕರ್ನಾಟಕದಲ್ಲೂ ಬೆಳೀತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಬೆಳಗಾಮು, ಬಿಜಾಪುರ, ಗುಲ್ಬರ್ಗ ಇಂಥ ಜಿಲ್ಲೆಗಳಲ್ಲಿ ಬೆಳೀತಾರೆ. ಇನ್ನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬಂದ್ರೆ ಚಾಮರಾಜನಗರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಈ ಬೆಂಗಳೂರು ಗ್ರಾಮಾಂತರ, ತುಮಕೂರು ಇಂಥ ಪ್ರದೇಶಗಳಲ್ಲಿ ಬೆಳೀತಾರೆ ಹೆಚ್ಚಾಗಿ. ಇದನ್ನ ಇದು ಬಹಳ ಸೂಕ್ತವಾದದ್ದು. ಈ ಬೆಳೆ ಕೂಡ ನಾವು ನಮ್ಮ ಕೃಷಿ ವಿಷಯದಲ್ಲಿ 2 ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಯಾವ್ಯಾವ ಅಂತಾರೆ? ಉತ್ತಮವಾದ ತಳಿ ಅಂದ್ರೆ PHG 9 ಅಂತ. PHG 9 ಇದಕ್ಕೂ ಮುಂಚೆ BGM, ಅದು ಬೈಲುಂಗ್ಲ ನಮ್ಮ ಧಾರವಾಡ ಕೃಷಿ ವಿಷಯದಲ್ಲಿ BGM ಬೈಲುಂಗ್ಲ ಗ್ರಾಮ, ಅದು BGM 1 ಅನ್ನೋ ಒಂದು ತಳಿ ಮಾಡಿದ್ರು. ಅದಕ್ಕಿಂತ ಉತ್ತಮ ತಳಿ ಇದು 1-2 ಕ್ವಿಂಟಾಲ್ BGM ಗಿಂತ ಹೆಚ್ಚು ಇಳುವರಿ ಬರ್ತದೆ, PHG 9 ಅಂತ. ಇತ್ತೀಚಿನ ದಿನಗಳಲ್ಲಿ ಇನ್ನೂ ಮುಖ್ಯವಾದ ಮತ್ತೆ ಕಡಿಮೆ ಅವಧಿ ಉಳ್ಳಂತ ಹೆಚ್ಚು ಇಳುವರಿ ಕೊಡುವಂತ ತಳಿಗಳು ಈಗಾಗಲೇ ಬಿಡುಗಡೆ ಹಂತದಲ್ಲಿ ಇದಾವೆ. ಅದನ್ನ ಈಗ ಇರೋ ತಳಿ ಅಂದ್ರೆ PHG 9. ಇದನ್ನ ನಾವು ಆಗಸ್ಟ್ ತಿಂಗಳಲ್ಲಿ ಅಥವಾ ತಡವಾದ ಮುಂಗಾರು ಅಪ್ ಟು ನವೆಂಬರ್ ಅಲ್ಲಿ ಬಿತ್ತನೆ ಮಾಡಬಹುದು. PHG 9 ಮಾಡಬಹುದು. ಇದು ಕೂಡ 1 ಎಕರೆಗೆ 10 kg ಬಿತ್ತನೆ ಬೀಜ. ಇನ್ನು ಮರಳು, ಈಗಾಗಲೇ ಹೇಳಿದೀನಿ, ಇದು ಎಲ್ಲಾ ಮರಳಲ್ಲೂ ಬೆಳಿಬಹುದು, ಕಲ್ಲಲ್ಲೇ ಬೆಳಿಬಹುದು, ಅದರಿಂದ ಏನ್ ತೊಂದಿಲ್ಲ. ಇದಕ್ಕೂ ಕೂಡ ಬೇಸಾಯ ಕ್ರಮ ನಮ್ಮ ಅಳಸಂದಾಗ ಮಾಡ್ದಂಗೆ, ಬಿತ್ತನೆ ಮಾಡುವ ಮುಂಚೆ ಆಳವಾಗಿ ಉತ್ತಿ ಭೂಮಿಯನ್ನು ಅದ ಮಾಡಿ ಉಪಚಾರ ಮಾಡಬೇಕಾಗತ್ತೆ. ಏನಿಲ್ಲ, ಇದಕ್ಕೆ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ, ಇದು ನ್ಯಾಚುರಲ್ ಆಗಿರ್ತದೆ. ಇದು ಭೂಮಿಯನ್ನ ಅದ ಮಾಡಿದ ಮೇಲೆ ಇದಕ್ಕೆ ನಾವ್ ಹೇಳ್ದಂಗೆ ತಿಪ್ಪೆ ಗೊಬ್ಬರ ನಮ್ಮ ರೈತರಲ್ಲಿ ಕಡಿಮೆ. ಉರುಳಿಗೆ ಯಾರು ಬೇಸಾಯ ಕ್ರಮಗಳನ್ನ ಜಾಸ್ತಿ ತಗೊಳ್ಳಲ್ಲ. ಅದಕ್ಕೆ ಇದನ್ನ ಬಡ ಇಷ್ಟು ಮಾಡದೆ ಹೋದ್ರು, ನೆಗ್ಲೆಕ್ಟ್ ಮಾಡಿದ್ರು ಕೂಡ, ತಿರಸ್ಕಾರ ಮಾಡಿದ್ರು ಕೂಡ ಈ ಬೆಳೆ ನಮ್ಮ ರೈತರನ್ನ ಕಾಪಾಡ್ಕೊಂಡ್ಬಂದಿದೆ, ಕೈ ಹಿಡ್ಕೊಂಡ್ಬಂದಿದೆ. ಆದ್ರಿಂದ ಇದು ಒಂದು ಉತ್ತಮವಾದ ಬೆಳೆ. ಇದಕ್ಕೂ ಕೂಡ ನಾವು ಹೆಚ್ಚು ಇಳುವರಿ ತಗೋಬೇಕು ಅಂದ್ರೆ ನಾವು ಒಂದು ಬೇಸಾಯ ಕ್ರಮವನ್ನ ಒಂದು ಸಿಸ್ಟಮೆಟಿಕ್ ಒಳ್ಳೆ ಕ್ರಮಗಳನ್ನ ನಾವು ಮಾಡಬೇಕು. ಭೂಮಿ ಅದ ಮಾಡ್ಕೋಬೇಕು. ಭೂಮಿಗೆ ಮೊದಲೇ 1 ತಿಂಗಳು ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನ ಬೆರೆಸಬೇಕು, ಕೊಳಿಸಬೇಕು. ಭೂಮಿ ಅದ ಆದ ಮೇಲೆ ಎಷ್ಟು ಇದಕ್ಕೆ 30 cm 1 ಅಡಿ ಸಾಲಲ್ಲಿ ಗಿಡದಿಂದ ಗಿಡಕ್ಕೆ 10 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡ್ತೀವಿ. ಇದಕ್ಕೂ ಕೂಡ 10 kg ಸಾರಜನಕ ಅದರಲ್ಲಿ ನಾವು 20 kg ಹೇಳಿದ್ದೋ, ಇದಕ್ಕೆ 18 kg ರಂಜಕ ಮತ್ತೆ 10 kg ಪೊಟ್ಯಾಶ್. ಇದನ್ನ ಬಿತ್ತನೆ ಮಾಡೋ ಸಮಯದಲ್ಲಿ ಸಾಲಿಂದ ಸಾಲಿಗೆ ನಮ್ಮಲ್ಲಿ ಈ ಉರುಳಿಯನ್ನ ಚೆಲ್ ಬಿಡ್ತಾರೆ. ಚೆಲ್ಲಿ ಬೇಸಾಯ ಕ್ರಮವನ್ನ ಮಾಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಎಲ್ಲ ಕಾಸ್ಟ್ ಕಡಿಮೆ ಆಗ್ಬೇಕು, ವೆಚ್ಚ ಮಾಡ್ತಾರೆ. ಬಟ್ ನಾನು ರೈತರಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಸಾಲಲ್ಲಿ ಬಿತ್ತನೆ ಮಾಡೋದ್ರಿಂದ ನಿಮ್ಗೆ 1-2 ಕ್ವಿಂಟಾಲ್ ಇಳುವರಿ ಇನ್ನು ಹೆಚ್ಚಿಗೆ ಬರ್ತದೆ. ಯಾಕೆ ಅಂದ್ರೆ ಗಿಡದ ಸಾಂದ್ರತೆ, ಒಂದು ಪ್ರದೇಶಕ್ಕೆ ಸಸ್ಯಗಳ ಸಂಖ್ಯೆ ಸಾಲಿಂದ ಸಾಲಕ್ಕೆ ಹಾಕಿದಾಗ ಕಾಪಾಡ್ಕೋಬಹುದು. ಬೇಸಾಯ ಕ್ರಮಗಳು ಸುಲಭ, ಅಂತರ ಬೇಸಾಯ ಮಾಡೋದಕ್ಕೆ ಇದಕ್ಕೆಲ್ಲ ಸುಲಭವಾಗಿ ಇಳುವರಿಯನ್ನ ನಾವು ಪಡ್ಕೋಬಹುದು. ಈಗ ಸಾಲಿನಲ್ಲಿ ನಾವು ಬಿತ್ತನೆ ಮಾಡಿದಾಗ ಎಷ್ಟು ಸರಿ ಅಂತರ ಬೇಸಾಯ ಮಾಡಬೇಕಾಗತ್ತೆ? ಇದಕ್ಕೂ ಕೂಡ 1-2 ಸರಿ ಸಾಕು, ಬೇಸಾಯ ಸಾಕು ಮಾಡ್ತಾರೆ. ಮತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಗಿಡ ಅಗಲವಾಗಿ ಹರಡಿಕೊಂಡು ಕಳೆಗಳನ್ನ ನಿಯಂತ್ರಣ ಮಾಡುತ್ತೆ. ಇದಕ್ಕೆ ಕಳೆ ಔಷಧಿ ಏನು ಬೇಕಾಗಿಲ್ಲ. ಇದು ಈ ಬೆಳೆ ಬಹಳ ಸುಲಭವಾದ ಬೆಳೆ. ಇದು ಎಲ್ಲವನ್ನು ತಾನೇ ಮಾಡ್ಕೊಂಡ್ಬಿಡುತ್ತೆ. ಕಳೆನೂ ನಿಯಂತ್ರಿಸ್ಕೊಳ್ಳುತ್ತೆ, ಸಾರಾಂಶನೂ ತಾನೇ ಮಾಡ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ ರೋಗನೂ ಬರ್ಸ್ಕೊಳ್ಳಲ್ಲ. ಇದು ಕೀಟಗಳು ಇಲ್ಲ. ಇದಕ್ಕೆ ಒಂದೇ ಒಂದು ರೋಗ ಬರ್ತದೆ, ಅದು ಬೂದಿ ರೋಗ. ಈಗಾಗಲೇ ಚಳಿಗಾಲದಲ್ಲಿ ನಾನು ಅಳಸಂದೆ ಹೇಳ್ದಂಗೆ ಬೂದಿ ರೋಗ ಬರ್ತದೆ. ಆದ್ರೆ ಈಗ ನಾವು ಬಿಡುಗಡೆ ಮಾಡಿರೋ ತಳಿ ಈವನ್ ನಾವು ಅಲಸಂದೆಲಿ ಈಗಾಗಲೇ ಹೇಳಿದೆ, ಅಲಸಂದೆಲಿ ಕೂಡ ನಮ್ಮ ಕೆ ಬಿ ಸಿ ಟು ಕೆ ಎಂ ಫೈವ್ ಅವು ಹೊಲದಲ್ಲಿ ನಿಯಂತ್ರಣ ಮಾಡ್ಕೊಳ್ಳೋ ಶಕ್ತಿ ಇದೆ ಈ ರೋಗಗಳನ್ನ, ಬೂದಿ ರೋಗ ಚುಕ್ಕೆ ರೋಗನ ಬೇರೆ ತಳಿಗಳಿಗಿಂತ. ಇದು ಕೂಡ ಪಿ ಎಚ್ ಜಿ 9 ಅಂತ ನಾನು ಏನ್ ಹೇಳ್ತೀನಿ, ಪಿ ಎಚ್ ಜಿ 9 ಅನ್ನೋ ಉರುಳಿ ಕೂಡ ಈ ಹೊಲದಲ್ಲಿ ಅದು ಈ ಬೂದಿ ರೋಗವನ್ನ ತಡ್ಕೊಳ್ಳೋ ಶಕ್ತಿ ಅಂತ ಹೊಂದಿದೆ. ತುಂಬಾ ಸಂತೋಷ ಡಾಕ್ಟರ್ ರುದ್ರಸ್ವಾಮಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಒಂದು ಅಲಸಂದೆ ಮತ್ತೆ ಈ ಒಂದು ಹುರುಳಿ ಬೇಸಾಯದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಕೃಷಿ ರಂಗದಲ್ಲಿ ಇದುವರೆಗೂ ಅಲಸಂದೆ ಮತ್ತು ಹುರುಳಿ ಬೇಸಾಯ ಕುರಿತು ಕೃಷಿ ತಜ್ಞ ಡಾಕ್ಟರ್ ಪಿ ರುದ್ರಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳೆಯ ಕೃಷಿ ರಂಗದಲ್ಲಿ ಕೇಳಿ. ಮಿಶ್ರ ಮೀನು ಪಾಲನೆ ಮತ್ತು ಲಾಭದಾಯಕತೆ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಮೀನುಗಾರಿಕಾ ತರಬೇತಿ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇದೇ ಗುರುವಾರ ದಿನಾಂಕ 26ರಂದು ಸಂಜೆ 5:30 ಪ್ರಸಾರವಾಗಲಿರುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಸಾವಯವ ಕೃಷಿ ಮತ್ತು ಸಾವಯವ ಕೃಷಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777, 2237074888, 2237049999, STD ಕೋಡ್ 080. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಶ್ರೋತೃಗಳೇ, ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಆಗಸ್ಟ್ 24ನೇ ತಾರೀಕು ಮಂಗಳವಾರ ರಾತ್ರಿ 9:00 to 10:00 ತೋಟಗಾರಿಕೆ ಹಾಗೂ ಅರಣ್ಯೀಕರಣ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ನರೇಗಾ ಯೋಜನೆಯ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀಶೈಲ ದಿಡ್ಡಿಮನಿ ಅವರು. ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237074777, 2237048, 2237049999, STD ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಪ್ರಕಟಣೆಗಳು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ. ಸಂಜೆ 6:30 ಕೇಳಿ ಅವಲೋಕನ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ ಹಾಯ್ದೋಣಿ ಚಿತ್ರಗೀತೆಗಳು. 7:45 ಚಿತ್ರಗೀತೆ, 9:00 ದುಡಿಮೆಯ ಹಿರಿಮೆ, ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 10:00 ಜಾನಪದ ರೂಪಕ, ಎತ್ತಿಲ್ಲದವನಿಗೆ ಎದೆ ಇಲ್ಲ ಡಾಕ್ಟರ್, ರಚನೆ ಡಾಕ್ಟರ್ ವಿಜಯಲಕ್ಷ್ಮಿ ಮನಪುರ, ನಿರ್ಮಾಣ ಎನ್ಎನ್ ಸುರೇಂದ್ರನಾಥ್ ಸಾತ್ವಿಕ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:30 ರಾಷ್ಟೀಯ ಭಾಷಣದ ಧ್ವನಿ ಮುದ್ರಣ ಪ್ರಸಾರ. 11:00 ಚಿತ್ರಗೀತೆಗಳು. ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:05 ಚಿಂತನ, ಡಾಕ್ಟರ್ ಎಚ್ ಶಶಿಕಲಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸಿದರೆ ಶಿವಾನಂದ ಕಳವೆ, ಪ್ರಸ್ತುತಿ ದಿವಾಕರ್ ಹೆಗ್ಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. 7:15 ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ನಿತ್ಯ ವಿಜ್ಞಾನ, ಪ್ರಸ್ತುತಿ ಟಿಜಿ ಶ್ರೀನಿಧಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. 7:50 ಚಿತ್ರಗೀತೆ. 9:00 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಭಾಗವಹಿಸುವ ವಿಶೇಷ ಪರಿಣತರು ಡಾಕ್ಟರ್ ಎಸ್ಕೆ ಅರುಣಿ, ಡಾಕ್ಟರ್ ಎಚ್ಜಿ ರಾಜೇಶ್ ಹಾಗೂ ಡಾಕ್ಟರ್ ರಘು ಪೊತ್ತದಾರ್. ನಿರ್ಮಾಣ ಶಶಿಕಾಂತ್ ಮುಮಿಗಟ್ಟಿ. 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ. ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ, ಪ್ರಸ್ತುತಿ ಪಿಎಂ ಜಗದೀಶ್. 9:40 ಆಕಾಶಗಂಗೆ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ. 11:00 ಹಿಂದಿ ಪಾಠ ಕೆ ಲೋಲಮ್ಮ ಅವರಿಂದ. 11:15 ಚಿತ್ರಗೀತೆ ಉಮಂಗ್. 11:30 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಎನ್ಸಿಆರ್ಟಿ. ಇನ್ನು ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಾಕ್ಟರ್ ಕುಸುಮ ತಂತ್ರಿ ಅವರೊಂದಿಗೆ ಸಂದರ್ಶನ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮ, ರಾಷ್ಟೀಯ ನೇತ್ರದಾನ ದಿನ. ನೇತ್ರತಜ್ಞರಾದ ಸಂಹಿತಾ ಹೆಚ್ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. 1:00 ಪ್ರಗತಿಪಥ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಕುರಿತು ಹಾಸನದ ಡಾ ಆರ್ ಸಿ ವೇಣುಗೋಪಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು